ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಕೊಟ್ಟಿಗೆ ಗೊಬ್ಬರ ಕೊಟ್ಬಿಟ್ಟು ಅದ್ರ ಮೇಲೆ ಮಲ್ಚನ್ನು ಹಾಕಿ, ಸೊ ಮಲ್ಚನ್ನು ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣನ್ನು ಕೊಡಬೇಕು. ಆವಾಗ ಬರೋ ವರ್ಷಕ್ಕೆ ಆ ಗಿಡ ಹಳದಿ ಆಗಲ್ಲ. ಕಷ್ಟ ಮಾಡೋದು ಪ್ರತಿಯೊಬ್ಬ ರೈತರು ಇದನ್ನು ಮೋಸ್ಟ್ಲಿ ಸೆಪ್ಟೆಂಬರ್ ನಂತರ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ತಮ್ಮ ತೋಟಗಳಲ್ಲಿ ಮಾಡಲಿಕ್ಕೆ ಶುರು ಮಾಡಿದರೆ ತೋಟಗಳ ನಿರ್ವಹಣೆ ಚೆನ್ನಾಗಾಗುತ್ತೆ. ಸೊ ಮಲ್ಚ್ ಮಾಡಿ ಮಣ್ಣನ್ನು ಅರ್ಥಿಂಗಪ್ಪನ್ನು ಮಾಡಿಬಿಟ್ರೆ ಅಥವಾ ಅರ್ಥಿಂಗಪ್ ಮಾಡಿ ಅದ್ರ ಮೇಲೆ ಮಲ್ಚ್ ಹಾಕಿಬಿಟ್ರೆ ಸೊ ತೋಟ ನೀಟಾಗಿರುತ್ತೆ. ಸೊ ಆನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗಾಗಲೇ ಕೊತ್ತುಗಳು ಕಾಯಿಗಳು ದಪ್ಪ ಆಗ್ತಾ ಇದೆ, ದಿ ಪೋಲಿಯೋ ನ್ಯೂಟ್ರಿಷನ್ ಎಲೆಗಳಿಗೆ ಪೋಲಿಯೋ ಮೈಕ್ರೋ ನ್ಯೂಟ್ರಿಯಂಟ್ ಅನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಅಂದ್ರೆ ಯಾವ್ಯಾವ ಲಘು ಪೋಷಕಾಂಶಗಳು ಅಂತೀರಿ? ನಮ್ಮಲ್ಲಿ ಏನು ಮಾಡಿದ್ದಾವೆ ಅಂತ ಹೇಳಿದ್ರೆ, ISR ಪೇಪರ್ ಸ್ಪೆಷಲ್ ಅಂತ ಮಾಡಿದ್ದಾವೆ. ಅದರಲ್ಲಿ ಬೋರಾನ್ ಇದೆ, ಜಿಂಕ್ ಇದೆ, ಮಾಲಿಬ್ಡಿನಮ್ಮು, ಐರನ್ನು, ಇದೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಅದನ್ನು ಪೇಪರ್ಗೋಸ್ಕರ ಮಾಡಿದ್ದಾರೆ, ಅದನ್ನು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು 10-15 ಕಂಪನಿಗಳು ಇದಾವೆ ಈಗ ಅದನ್ನು ಸಪ್ಲೈ ಮಾಡಲಿಕ್ಕೆ. ರೈತರು ಬೇಕಿದ್ದವರು ಫೋನ್ ಮಾಡಿ ಕೇಳಿಕೊಂಡು ಎಷ್ಟು ಪ್ರಮಾಣದಲ್ಲಿ ನೀರಿಗೆ ಬೆರೆಸ್ಕೋಬೇಕಾಗತ್ತೆ? ಅದು ಆಕ್ಚುಲಿ 5 ಗ್ರಾಮ್ 1 ಲೀಟರ್ಗೆ ಅಥವಾ 1 kg 1 ಬ್ಯಾರಲ್ಗೆ ಅದನ್ನು ತಗೊಂಡು, ಅದ್ರ ಜೊತೆಗೆ ಪೊಟ್ಯಾಶ್ ಅಂಶ ಇರುವ ಗೊಬ್ಬರ 0060 ಅದು 50 ಆ ಥರದ್ದು ಪೊಟ್ಯಾಶಿಯಂ ಪೊಟ್ಯಾಶ್ ಆಗ್ಬೋದು, ಸಲ್ಪೇಟ ಪೊಟ್ಯಾಶ್ ಆಗುತ್ತೆ. ಸೊ ಅದು 1 kg ಅದನ್ನು ಹಾಕಿದರೆ ಕಾಯಿಗಳು ತೂಕ ಜಾಸ್ತಿ ಬರುತ್ತೆ. ಅಂದರೆ ಮೆಣಸಿನ ತೂಕ ಬರಲಿಕ್ಕೆ ಪೊಟ್ಯಾಶನ್ನು ಕೊಡಬೇಕಾಗುತ್ತೆ. ಎರಡನ್ನ ಸಿಂಪಡಣೆ ಮಾಡ್ಬೋದು. ಇದು ಸಿಕ್ಕಲಿಲ್ಲ ಅಂತ ಹೇಳಿದರೆ ಏನು ಮಾರ್ಕೆಟಲ್ಲಿ ಯಾವುದು ಲಘು ಪೋಷಕಾಂಶಗಳು ಸಿಗುತ್ತೆ, ಮೈಕ್ರೋ ಫುಡ್ ಅಂತ ಸಿಗುತ್ತೆ, Bio20 ಅಂತ ಸಿಗುತ್ತೆ, ಸುಮಾರು ಕಂಪನಿಗಳದ್ದು ಪ್ರಾಡಕ್ಟ್ ಇರುತ್ತೆ. ಅವ್ರೇನು ರೆಕಮೆಂಡ್ ಮಾಡಿರ್ತಾರೆ ಅದನ್ನು ಯೂಸ್ ಮಾಡಬೇಕು. 1 kg ಎಲ್ಲ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಅವೆಲ್ಲ EDTA ಬೇಸ್ಡ್ ಇರ್ತವೆ. 1.5 kg ಆ ಥರ ಯೂಸ್ ಮಾಡಬೇಕು ಒಂದು ಬ್ಯಾರಲ್ಲಿಗೆ. ಅದನ್ನು ನೋಡ್ಕೋಬೇಕು ಅವ್ರು ಬರೆದಿರ್ತಾರೆ. ಯಾಕೆ ಮೈಕ್ರೋ ನ್ಯೂಟ್ರಿಯಂಟ್ ಅನ್ನು ಯೂಸ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕು, ಯಾಕೆಂದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಜಾಸ್ತಿ ಹಾಕಿದ್ರೆ ಎಲೆಗಳು ಮತ್ತು ಕೊತ್ತುಗಳು ಬಿದ್ದು ಹೋಗ್ತಾರೆ. ಮುಖ್ಯವಾಗಿ ಕೊತ್ತುಗಳಿಗೆ ಸಿಂಪಡಣೆ ಮಾಡಬೇಕಾಯ್ತು. ಹೌದು, ಕೊತ್ತು ಮತ್ತು ಎಲೆಗೆ ಸಿಂಪಡಣೆ ಮಾಡಿದರೆ ಎಲೆಗಳಿಗೂ ಸಿಂಪಡಣೆ ಮಾಡಿದರೆ ಮೆಣಸಿನ ಇಳುವರಿ ನಾರ್ಮಲಿ ನಾವು ಯಾವಾಗ ಮಾಡ್ತೇವೆ ಅಂದರೆ ಬಿಸಿಲೆಲ್ಲ ಚೆನ್ನಾಗಿದ್ದಾಗ ಅಕ್ಟೋಬರ್ ತಿಂಗಳಲ್ಲಿ ಸಿಂಪಡಣೆ ಮಾಡಲಿಕ್ಕೆ ಹೇಳ್ತೇವೆ. ಈಗ ಸೆಪ್ಟೆಂಬರಿಂದನೇ ಶುರು ಮಾಡ್ತಿದ್ದಾರೆ ಜನ. ಈಗೇನಾಗಿದೆ ಅಂತ ಹೇಳಿದರೆ, ನಿಮ್ಮ ಗಿಡ ಚೆನ್ನಾಗಿರಬೇಕು ಅಂತ ಹೇಳಿದರೆ ನಿಮಗೆ ಯಾವಾಗ ಏನು ಅನಿಸುತ್ತೆ ಅದನ್ನು ಮಾಡಿ ಅಂತ ಹೇಳ್ತಾರೆ. ಯಾವಾಗ ತಕ್ಷಣ ಬಿಸಿಲು ಬಂದರೆ ಇಮಿಡಿಯೇಟ್ ನೀವು ಮೈಕ್ರೋ ನ್ಯೂಟ್ರಿಯಂಟ್ ಸ್ಪ್ರೇ ಮಾಡ್ಬೋದು, ಗೊಬ್ಬರವನ್ನು ಕೊಡ್ಬೋದು, ಕಾಂಪೋಸ್ಟ್ ಕೊಡ್ಬೋದು. ಮತ್ತು ನಮ್ಮ ವ್ಯವಸ್ಥೆ ಮೇಲೆ ಹೋಗುತ್ತೆ, ಬಟ್ ಕೊಡಬೇಕಾಗತ್ತೆ. ಮುಂದೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಮೆಣಸನ್ನು ಚೆನ್ನಾಗಿ ಬೆಳಿಬೇಕು ಅಂದರೆ ಅದನ್ನು ಚೆನ್ನಾಗಿ ನೋಡ್ಕೋಬೇಕಂತ. ಸ್ವಲ್ಪ ಸ್ವಲ್ಪ ಗೊಬ್ಬರವನ್ನು ನೀವು 4-5 ಸಾರಿ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೇವೆ. ನಾವೀಗ 2 ಸಾರಿ ಕೊಡೋಕ್ಕೆ ಹೇಳ್ತೇವೆ, ಸ್ವಲ್ಪ ಪ್ರಮಾಣದಲ್ಲಿ 100 ಗ್ರಾಮ್ ಅಷ್ಟು 4-5 ಸಾರಿ ಕೊಟ್ಟರೆ ಮೆಣಸು ತುಂಬ ಚೆನ್ನಾಗಾಗುತ್ತೆ. ಸಿಂಪಡಣೆಯನ್ನು ಸುದ 3-4 ಸಾರಿ ಮಾಡಲಿಕ್ಕಾದರೆ ಅದೇ ಥರ ಯಾವಾಗುತ್ತೆ ಅಂದರೆ, ನಮ್ಮ ಸಂಸ್ಥೆಯ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಏನಿದೆ, ಬೇಗ ನೆರಳನ್ನು ತೆಗೀರಿ, ಬೇಗ ನೀರನ್ನು ಕೊಡಿ, ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಇದನ್ನೆಲ್ಲ ಮಾಡ್ಬೋದು, ಅದರಿಂದ ಆದಾಯವೂ ಬರುತ್ತೆ. ಸೊ ಯಾವಾಗ ನಾವು ನೆರಳನ್ನು ತೆಗೆಯೋದು ನಿಧಾನ ಮಾಡ್ತೇವೆ, ನೀರನ್ನು ಕೊಡೋದಿಲ್ಲ, ಆವಾಗ ಮಳೆ ಆಧಾರಿತ ಬೆಳೆ ಆದಾಗ ಬೆಳೆ ಬಂದಂಗೆ ನೋಡ್ಕೊಂಡು ಮಾಡಬೇಕಾಗತ್ತೆ. ಬಟ್ ಮೊದಲೇ ಹೂವು ಬರೆಸಿ ಕಾಯಿ ಕಟ್ಟಿಕೊಂಡು ಅನಂತರ ಖರ್ಚು ಮಾಡಿದರೆ ಒಳ್ಳೆ ಇಳುವರಿನೂ ಆಗುತ್ತೆ, ದುಡ್ಡು ಬರುತ್ತೆ. ಅಂದರೆ ಇಷ್ಟೆಲ್ಲ ಮಳೆ ಬಂದ ಮೇಲೂ ನೀರು ಕೊಡಬೇಕಾಗತ್ತೆ ಬಳ್ಳಿಗೆ? ಯಾಕೆಂದರೆ ಮೆಣಸು ಒಂದು ಹೂವು ಬರಬೇಕು ಅಂತ ಹೇಳಿದರೆ ಮಾರ್ಚಲ್ಲಿ ಒಣಗಬೇಕು, ಸ್ವಲ್ಪ ಬಾಡಬೇಕು. ಸೊ ಅದಕ್ಕೆ ಅವಾಗ ಫೆಬ್ರವರಿಯಲ್ಲಿ ನೆರಳು ತೆಗಿಬೇಕು. ಈ ವರ್ಷ ಯಾರು ಫೆಬ್ರವರಿಯಲ್ಲಿ ನೆರಳು ತೆಗೆದಿದ್ದಾರೆ ಅವ್ರ ತೋಟದಲ್ಲಿ ಉತ್ತಮವಾದ ಇಳುವರಿ ಇದೆ. ಆಮೇಲೆ ನೀರು ಕೊಡಬೇಕಾಗುತ್ತೆ. ಮಾರ್ಚಲ್ಲಿ ನೀರು ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಏಪ್ರಿಲಿಂದ ಮಳೆನೂ ಶುರುವಾಗಿದೆ. ಕೆಲವರು ಏನು ಮಾಡಿದರು, ಏಪ್ರಿಲಲ್ಲಿ ನೆರಳು ತೆಗಿಯೋಕೆ ಹೋದರು, ಮೋಡನೂ ಬಂದುಬಿಡ್ತು, ನೀರು ಕೊಡೋದಕ್ಕೆ ಮೊದಲೇ ಮಳೆನೂ ಬಂದುಬಿಡ್ತು. ಸೊ ಅಲ್ಲಿ ರಿಸಲ್ಟ್ಸ್ ಕಾಣ್ತಾ ಇಲ್ಲ. ಮುಂಗಾರು ಮಳೆ ನಂತರ ಒಳ್ಳೆ ಕ್ರಾಪ್ ಇದ್ರೆ, ಸೊ ಅಂದ್ರೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಒಳ್ಳೆ ಕ್ರಾಪ್ ಇದ್ದು ಮಳೆ ಏನಾದ್ರು ಬರಲಿಲ್ಲ, ಒಂದು 15 ದಿನಕ್ಕೆ 1 ತಿಂಗಳು ಒಂದು ಮಳೆ ಬಂದ್ರೆ ಸಾಕಾಗುತ್ತೆ. ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಉತ್ತಮವಾಗಿ ಕ್ರಾಪ್ ಇರುವಂತಹ ಗಿಡಗಳಿಗೆ ನವೆಂಬರ್ ಡಿಸೆಂಬರ್ ನಲ್ಲಿ ನೀರು ಕೊಡಬೇಕಾಗುತ್ತೆ. ಮಳೆ ಕಡಿಮೆ ಆಗಿರುತ್ತೆ. ಏನಾಗುತ್ತೆ ಅಂದ್ರೆ, ನಮ್ಮ ಭೂಮಿಯಲ್ಲಿ ನೀರನ್ನು ಹಿಡಿದುಕೊಳ್ಳುವ ಶಕ್ತಿ ಬಂದು 20 ದಿನ ಇದೆ. ಸೊ ನಾವು 20 ದಿನದ ಮೇಲೆ ನೀರು ಕೊಡಲಿಲ್ಲ ಅಂತ ಹೇಳಿದರೆ ಅದು ಮಾಯಿಶ್ಚರ್ ಕಡಿಮೆ ಆಗಿಬಿಟ್ಟು ಗಿಡ ಒಣಗ್ಲಿಕ್ಕೆ ಶುರುವಾಗುತ್ತೆ. ಹೆವಿ ಕ್ರಾಪ್ ಇದ್ದಾಗ ಏನಾಗುತ್ತೆ, ಅದು ಫುಡ್ ಸಪ್ಲೈನೇ ಪ್ರಾಬ್ಲಮ್ ಆಗಿ ಕೊತ್ತುಗಳು ಬೀಳಲಿಕ್ಕೆ ಶುರುವಾಗುತ್ತೆ. ಇರೋ ಕೊತ್ತುಗಳು ಚೆನ್ನಾಗಿರೋ ಕೊತ್ತು ಅಷ್ಟೊಂದು ತೇವಾಂಶ ಜಾಸ್ತಿ ಇರುತ್ತೆ ಮಣ್ಣಲ್ಲಿ. ಹಾಂ, ಅದು ಮಳೆಗಾಲದಲ್ಲಿ. ಮಳೆ ಕಡಿಮೆ ಆದ್ರೂ ಕೊತ್ತು ಬೀಳುತ್ತೆ.

ನಿಧನ ಸುದ್ದಿ. ಬಿಳಿಗೇರಿ ಗ್ರಾಮದ ದಿವಂಗತ ಪರ್ಲಕೋಟಿ ಗೋಪಾಲ ಅವರ ಪುತ್ರ ಪಿಜಿ ಸೋಮಣ್ಣ ಅವರು 71 ವರ್ಷದಲ್ಲಿ ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. ನಿವೃತ್ತ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಪರ್ಲಕೋಟಿ ಜಿ ಸೋಮಣ್ಣ ಅವರ ಅಂತ್ಯಕ್ರಿಯೆ ನಾಳೆ ಅಪರಾಹ್ನ ಬಿಳಿಗೇರಿಯ ಸ್ವಗೃಹದಲ್ಲಿ ನಡೆಯಲಿದೆ. ರೆವರೆಂಡ್ ಡಾಕ್ಟರ್ ಇವಲೀನ್ ಹೇಮಾವತಿ ಅಮಣ್ಣ ಅವರು ಇಂದು ಮುಂಜಾನೆ ನಿಧನರಾಗಿದ್ದಾರೆ. 71 ವರ್ಷದ ರೆವರೆಂಡ್ ಡಾಕ್ಟರ್ ಇವಲೀನ್ ಹೇಮಾವತಿ ಅಪ್ಪಣ್ಣ ಅವರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ನಾಳೆ ಮಧ್ಯಾಹ್ನದ ಬಳಿಕ 3 ಗಂಟೆಗೆ ಸಿಎಸ್ಐ ಶಾಂತಿ ಚರ್ಚ್ನಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ ಪ್ರಾಯೋಜಕರು ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಶಾಲಾ ಹಂತಲಿ ಶೈಕ್ಷಣಿಕ ಗುಣಮಟ್ಟ ಜಾಸ್ತಿ ಮಾಡ್ದು ಅವಶ್ಯತ ಕೂಡಿಗೆ ಡಯಟ್ ಪ್ರಾನ್ಸ್ಪಾಲರ್ ಡಿ ಉದಯ್ ಕುಮಾರ್ ಅವು ಹೇಳ್ದೋ. ರಾಜ್ಯ ಶಿಕ್ಷಣ ಸಂಶೋಧನೆ ತರಬೇತಿ ಇಲಾಖೆ, ಲೋಕಶಿಕ್ಷಣ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ, ಬೇರೆ ಬೇರೆ ಇಲಾಖೆ ಕಡೆಯಿಂದ ಪ್ಯಾಟಿನ ಜೂನಿಯರ್ ಕಾಲೇಜ್ ಸಭಾಬಾಡಿಲಿ ಇಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಮತ್ತು ಸಾಕ್ಷರತಾ ಸಪ್ತಾಹ ಕಾರ್ಬರ್ಲಿ ಕೂಡಿಯಾಡಿ ಮಾತಾಡ್ದೋ. ನಾಗರಿಕ ಪ್ರಪಂಚಗಳ ಬಗೆಯಲ್ಲಿ ಸಾಕ್ಷರತೆ ಬೆಳವಣಿಗೆ ಆವುಟು ಶಿಕ್ಷಣ ಮನುಷ್ಯರ ಒಂದು ಅಕ್ಷರಜ್ಞಾನಾತ ಅವು ಹೇಳ್ದೋ. ಅಲ್ಲಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಪ್ರಾನ್ಸ್ಪಾಲರ್ ವಿಜಯ್ ಅವು ಅನಕ್ಷರಸ್ಥರಿಗೆ ಅಕ್ಷರ ಕಲಿಸುದು ನಮ್ಮೆಲ್ಲರ ಕರ್ತವ್ಯಾತ ಅವು ಕಿವಿಮಾತು ಕೊಟ್ಟೋ. ಈ ಕಾರ್ಬಾರ್ಲಿ ಶಿಕ್ಷಣಾಧಿಕಾರಿ ಮಹೇಶ್ ಅವು, ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಸೇರಿದಂಗೆ ಬ್ಯಾರೆ ಬ್ಯಾರೆ ಅಧಿಕಾರಿ ವರ್ಗದವು, ಉಪನ್ಯಾಸಕರು, ಸಿಬ್ಬಂದಿ ವರ್ಗದವು ಕೂಡಿಯಾಡಿದ್ದೋ. ಸೋಮರಪೇಟೆ ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ಮಂತರಗೌಡ ಅವರ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ 17ರಂದು ಹೊತ್ತಾರೆ 10:30 ಗಂಟೆಗೆ ಸೋಮರಪೇಟೆ ತಾಲೂಕು ಪಂಚಾಯಿತಿ ಸಭಾಭಾಡಿಲಿ ನಡೆದದೇತ ಸೋಮರಪೇಟೆ ತಾಲೂಕು ಪಂಚಾಯಿತಿ ಇಒ ಅವು ತಿಳಿಸಿಯೋಳು. ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ಹಂಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಆದೇಶದ ಹಂಗೆ ಕೊಡಗು ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 13ರಂದು ರಾಷ್ಟೀಯ ಲೋಕ್ ಅದಾಲತ್ ನಡೆದಿದೆ. ಪ್ರಕರಣಗಳಿಗೆ ಸಂಬಂಧಪಟ್ಟ ವಕೀಲರು, ಕಕ್ಷಿದಾರರು, ಬ್ಯಾರೆ ಬ್ಯಾರೆ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗ ರಾಷ್ಟೀಯ ಲೋಕ್ ಅದಾಲತ್ಲಿ ಕೂಡಿಯಾಡಿ ತಮ್ಮ ವ್ಯಾಜ್ಯನ ರಾಜಿ ಸಂಧಾನದ ಬಗೆಯಲ್ಲಿ ಪರಿಹರಿಸಿಕೊಳ್ಳುವ ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಶುಭಾ ಅವು ತಿಳಿಸಿಯೋಳು. ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ ಇವರ ಕಡೆಯಿಂದ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ ಪ್ಯಾಟಿನ ಅರಣ್ಯ ಭವನದಲ್ಲಿ ಇಂದು ನಡೆದು ನಾಡಿನ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತು ಸಂರಕ್ಷಣೆನ ಸಮಯದಲ್ಲಿ ಪ್ರಾಣತ್ಯಾಗ ಮಾಡಿದ ಅರಣ್ಯ ಇಲಾಖೆನ ಹುತಾತ್ಮರಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ಹೊತ್ತುಲಿ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ಹುತಾತ್ಮರನ್ನು ಸ್ಮರಿಸಿಕೊಂಡು ಪೊಲೀಸ್ ತಂಡದವು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಲ್ಲಿ ಕೂಡಿಯಾಡಿ ಗೌರವ ನಮನ ಸಲ್ಲಿಸಿದೋ. 2025-26ನೇ ಸಾಲಿನ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಡೆಯಿಂದ ನಾಗರಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಬಗೆಯಲ್ಲಿ ಮನೆ ಮನೆ ಸಮೀಕ್ಷೆನ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ಕ್ಕೆ ಮುಟ್ಟ ಇಡೀ ರಾಜ್ಯದಲ್ಲಿ ನಡೆದದೇತ ಗೊತ್ತಾಗುಟ್ಟು. 2025-26ರ ಯುವಜನೋತ್ಸವ ಎಚ್ಐವಿ ಏಡ್ಸ್ ಅರಿವು ಆಂದೋಲನ ಕಾರ್ಬರ್ ಅಂಗ ಆಗಿ ಬೈಕ್ ರ್ಯಾಲಿ ಏಡ್ಸ್ ಜಾಗೃತಿಗಾಗಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ಬ್ಯಾರೆ ಬ್ಯಾರೆ ಘಟಕ ಕಡೆಯಿಂದ ಬೈಕ್ ರ್ಯಾಲಿ ಇಂದು ನಡೆದು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್, ಬ್ಯಾರೆ ಬ್ಯಾರೆ ಅಧಿಕಾರಿ ವರ್ಗದವು ಸೇರಿದ್ದೋ. ಈ ರ್ಯಾಲಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದ ಕ್ರೀಡಾಂಗಣದ ಹೊರಟು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಕಚೇರಿಗೆ ಮುಟ್ಟ ತಲುಪಿತ್ತು. ಸೆಪ್ಟೆಂಬರ್ 15ರಂದು ನಡೆಸುವ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆನ ಬಗೆಯಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರ ಅಧೀನದಲ್ಲಿ ಚಾಕರಿ ಮಾಡುತ್ತಿದ್ದ ವಸತಿ ಶಾಲೆ ಕಾಲೇಜುಗಳಲ್ಲಿ ಭಾಷಣ ಸ್ಪರ್ಧೆ, ಚಿತ್ರ ಬಿಡಿಸುವ ಪೈಪೋಟಿ, ಪ್ರಬಂಧ ಹಂಗೆ ಬೈಕ್ ಸೈಕಲ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಾ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರು ತಿಳಿಸಿಯೋಳು.

ಮಡಿಕೇರಿ. ಸುದ್ದಿ ಸಮಾಚಾರ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದೆನ್ನುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಮೈಸೂರು ಕಾಫಿ ಸಂಸ್ಕರಣಾ ಸಹಕಾರ ಸಂಘ ನಿಯಮಿತ ಇದಂಡ 2024-25 ಸಾಲರ ಸರ್ವ ಸದಸ್ಯಂಗಡ ಕಾಲತ್ರಮ ಸಭೆ ಶಾಸಕ ಪಿಂಜ ಮುಖ್ಯಮಂತ್ರಿರ ಕಾನೂನು ಅರಿವುಕಾರ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಎಂಡ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. ಈ ಸಾಲರ ಎಲ್ಲ ವರದಿನ ಪರಿಶೀಲನೆ ಮಾಡಿತ್ತು. ಮಿಂಜಕ ಬೋಂಡಿಯನ ಅಗತ್ಯ ಸಲಹೆ ಸೂಚನೆ ಚರ್ಚೆ ಮಾಡಿತ್ತು, ತೀರ್ಮಾನ ಎಡತಂಡಿತ್ತು. ಈ ನೇರತ್ತು ಕಾಫಿ ಸಂಸ್ಕರಣಾ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯಂಗ ಪಿಂಜ ಪದಾಧಿಕಾರಿಯ ಹಾಜರಿಂಜತ್ತು. 2025-26 ಸಾಲಲು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗತರ ಆಯೋಗತರ ಆದ ನೆಲೆ ನಾಗರಿಕ ಸಾಮಾಜಿಕ ಪಿಂಜ